ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದ ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆತ್ಮೀರೆ, ಇವತ್ತು 803 ಸಂಚಿಕೆಯನ್ನು ತಾವು ಕೇಳ್ತಾ ಇದ್ದೀರಿ. ಅನೇಕ ವರ್ಷಗಳಿಂದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೋಗಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಹಾಗೂ ತಮ್ಮ ಸಂದೇಹಗಳಿಗೆ ಉತ್ತರವನ್ನು ಪಡಿತಾ ಇದ್ದೀರಿ. ಇವತ್ತು ಖಿನ್ನತೆ ಮತ್ತು ಆತ್ಮಹತ್ಯೆ ಈ ವಿಷಯವಾಗಿ ಮಾಹಿತಿಯನ್ನು ನೀಡಿ ತಮಗೆ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ಡಾಕ್ಟರ್ ಅರುಣ್ ವಿಜಯ್ ಗಡಾದ್, ಸಹಾಯಕ ಪ್ರಾಧ್ಯಾಪಕರು ಮನೋವೈದ್ಯ ಶಾಸ್ತ್ರ ವಿಭಾಗ ಎಸ್ಡಿಎಂ ಆಸ್ಪತ್ರೆ ಧಾರವಾಡ, ಇವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ಅರುಣ್ ವಿಜಯ್ ಗಡಾದ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಆತ್ಮೀಯರೆ, ಡಾಕ್ಟರ್ ಅರುಣ್ ವಿಜಯ್ ಗಡದ ಅವರ ಕಿರು ಪರಿಚಯವನ್ನು ಮಾಡಿಕೊಡಲಿಕ್ಕೆ ನನಗೆ ಬಹಳ ಖುಷಿ ಅನಿಸ್ತದೆ. ಇವರು ಮೂಲತಃ ನಮ್ಮ ಗದಗದವರು. 2011 ತಮ್ಮ MBBS ಪದವಿಯನ್ನು ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿಯಲ್ಲಿ ಮತ್ತು 2015 MD ಸ್ನಾತಕೋತ್ತರ ಪದವಿಯನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಆ್ಯಂಡ್ ನ್ಯೂರೋಸೈನ್ಸ್ ಬೆಂಗಳೂರು ಅಲ್ಲಿ ಪಡೆದುಕೊಂಡಿದ್ದಾರೆ. 2018 ಸಹಾಯಕ ಪ್ರಾಧ್ಯಾಪಕರಾಗಿ SDM ವೈದ್ಯಕೀಯ ಕಾಲೇಜಿನ ಮನೋವೈದ್ಯ ಶಾಸ್ತ್ರ ವಿಭಾಗದಲ್ಲಿ ಸೇರಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಆರಂಭದಲ್ಲಿ ಡಾಕ್ಟರ್ ಅರುಣ್ ವಿಜಯ್ ಗಡಾದ್ ಅವರಿಂದ ಖಿನ್ನತೆ ಮತ್ತು ಆತ್ಮಹತ್ಯೆ ಈ ವಿಷಯವಾಗಿ ಮಾಹಿತಿಯನ್ನು ಪಡ್ಕೊಂಡು ಆನಂತರ ತಮ್ಮ ಪ್ರಶ್ನೆಗಳಿಗೆ ಅವರಿಂದ ಉತ್ತರವನ್ನು ಪಡೆಯಬಹುದು. ಈಗ ಡಾಕ್ಟರ್ ಅರುಣ್ ವಿಜಯ್ ಗಡಾದ್ ಅವರು. ಎಲ್ಲರಿಗೂ ನಮಸ್ಕಾರ. ಖಿನ್ನತೆ ಅಥವಾ ಡಿಪ್ರೆಷನ್ ಅನ್ನುವುದು ಒಂದು ಸಾಮಾನ್ಯವಾಗಿ ಕಂಡುಬರುವ ಮನೋರೋಗವಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಸುಮಾರು 25-30 ಕೋಟಿ ಜನ ಜಗತ್ತಿನಲ್ಲಿ ಡಿಪ್ರೆಷನ್ನಿಂದ ಬಳಲುತ್ತಿದ್ದಾರೆ. ಭಾರತದಲ್ಲಿ ಸಹ ಇದು ಅತಿ ವೇಗವಾಗಿ ಹೆಚ್ಚುತ್ತಿದ್ದು ಸಾಕಷ್ಟು ಸಾವು ನೋವುಗಳಿಗೆ ಪರಿಣಾಮವಾಗಿದೆ. ನಾವು ಮೊದಲಿಗೆ ಖಿನ್ನತೆಯಲ್ಲಿ ಕಂಡುಬರುವಂಥ ರೋಗ ಲಕ್ಷಣಗಳ ಬಗ್ಗೆ ನೋಡೋಣ. ಮೊದಲಿಗೆ ಸತತವಾಗಿ ಬಹಳ ದಿನಗಳ ಕಾಲ ಮನಸ್ಸಿನಲ್ಲಿ ನಿರಂತರ ದುಃಖ, ಬೇಜಾರು, ಯೋಚನೆಗಳು ಬರುತ್ತವೆ. ಒಂದು ನಿಸ್ಸಹಾಯಕ ಹಾಗೂ ನಿರಾಶೆಯ ಭಾವನೆಗಳು ಮೂಡುತ್ತಾ ಇರುತ್ತವೆ. ಮನಸ್ಸಿನಲ್ಲಿ ಯಾವಾಗಲೂ ನಮಗೇನು ಒಳ್ಳೆಯದಾಗುವುದಿಲ್ಲ, ನಮ್ಮ ಪರಿಸ್ಥಿತಿ ಯಾವಾಗಲೂ ಉತ್ತಮ ಆಗಿರುವುದಿಲ್ಲ, ಇದೇ ಥರ ನಾವು ಇರುತ್ತೇವೆ ಎಂದು ಅನಿಸಲು ತೊಡಗುತ್ತದೆ. ಅತಿಯಾದ ಆಯಾಸ ಹಾಗೂ ನಿಶಕ್ತಿ ಕಂಡುಬರುತ್ತದೆ. ನಾವು ಯಾವುದೇ ಕಾರ್ಯ ಮಾಡಿದಾಗ ಬಹುಬೇಗ ಸುಸ್ತಾಗುವುದು, ದೇಹ ನಿಶಕ್ತ ಅನಿಸಿ ಹಾಗೂ ಭಾರ ಎನಿಸುತ್ತದೆ. ಸಣ್ಣ ಸಣ್ಣ ಕೆಲಸಗಳು ಮಾಡುವುದು ಸಹ ತುಂಬ ಕಷ್ಟ ಎನಿಸತೊಡಗುತ್ತದೆ. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾ ಹೋಗುತ್ತೇವೆ. ಎಲ್ಲ ಹವ್ಯಾಸಗಳು, ಸಾಮಾಜಿಕ ಚಟುವಟಿಕೆಗಳು ಇದರಲ್ಲಿನ ಆಸಕ್ತಿ ಕಡಿಮೆಯಾಗಿ ಸಂತೋಷ ಮತ್ತು ಸಂಭ್ರಮವನ್ನು ಆನಂದಿಸುವ ಸಾಮರ್ಥ್ಯವು ಕಳೆದು ಹೋಗುತ್ತದೆ. ನಿದ್ರಾಹೀನತೆ ಹಾಗೂ ಹಸಿವು ಕಡಿಮೆಯಾಗುವುದು, ತೂಕ ಕಡಿಮೆಯಾಗುವುದು ಹಾಗೂ ನಿದ್ರೆ ಕಡಿಮೆಯಾಗಿ ಬೆಳಿಗ್ಗೆ ಬೇಗ ಎಚ್ಚರಿಕೆಯಾಗುವುದು ಸಹ ಖಿನ್ನತೆಯ ಲಕ್ಷಣವಾಗುತ್ತದೆ. ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಓದಿನಲ್ಲಿ ಗಮನ ಕೇಂದ್ರೀಕರಿಸಲು ಕಷ್ಟವಾಗಿ ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಕಷ್ಟವಾಗುತ್ತದೆ. ಇದರಿಂದ ಏಕಾಗ್ರತೆ ಕೊರತೆ ಕಂಡುಬರುತ್ತದೆ. ಖಿನ್ನತೆಯು ಆತ್ಮಹತ್ಯೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಕೀಳರಿಮೆ, ನಿಸ್ಸಹಾಯಕತೆ ಮತ್ತು ನಿರಾಶೆಯಿಂದಾಗಿ ಆತ್ಮಹತ್ಯೆ ಬಗ್ಗೆ ಆಲೋಚನೆಗಳು ಬರುತ್ತವೆ. ನಂತರ ಅವರು ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡಬಹುದು. ಆತ್ಮಹತ್ಯೆ ಕುರಿತು ಯಾವುದೇ ತರಹದ ಯೋಚನೆಗಳು ಸಹಜವಾದುದಲ್ಲ. ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಹಾಗೂ ಕೂಡಲೇ ಹತ್ತಿರದ ಮನೋವೈದ್ಯರನ್ನು ಭೇಟಿ ಮಾಡುವುದು ಸೂಕ್ತ. ಈ ಯೋಚನೆಗಳು ಕಾರಣವನ್ನು ಹುಡುಕಿ ಅದಕ್ಕಾಗಿ ತಕ್ಕ ಚಿಕಿತ್ಸೆ ಕೊಡಿಸಿದ್ದಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ. ನಾವು ಈಗ ಖಿನ್ನತೆಯ ಕೆಲವು ಕಾರಣಗಳನ್ನು ನೋಡೋಣ. ಮುಖ್ಯವಾಗಿ ಆನುವಂಶಿಕತೆ, ಕೆಲವು ಕುಟುಂಬಗಳಲ್ಲಿ ತಂದೆ ತಾಯಿ ಅಥವಾ ಬಂಧು ಬಳಗದಲ್ಲಿ ಮೊದಲೇ ಖಿನ್ನತೆಯ ಸಮಸ್ಯೆ ಇದ್ದರೆ ಅನುವಂಶಿಕವಾಗಿ ಇದು ಬರುವ ಸಮಸ್ಯೆ ಸಾಧ್ಯತೆ ಸ್ವಲ್ಪ ಹೆಚ್ಚಾಗುತ್ತದೆ. ಹಾಗೂ ಮೆದುಳಿನಲ್ಲಿ ಕೆಲವು ರಾಸಾಯನಿಕ ಕ್ರಿಯೆ ಅಭಾವದಿಂದ ಸಹ ಡಿಪ್ರೆಷನ್ ಸಮಸ್ಯೆ ಆಗಬಹುದು. ಮುಖ್ಯವಾಗಿ ಮೆದುಳಿನಲ್ಲಿ ಸೆರೆಟೋನಿನ್ ಅನ್ನುವ ರಾಸಾಯನಿಕ ಪದಾರ್ಥ ಕಡಿಮೆ ಆಗಿದ್ದರಿಂದ ಅದು ಡಿಪ್ರೆಷನ್ ಅಥವಾ ಖಿನ್ನತೆಗೆ ಕಾರಣವಾಗಬಹುದು. ಕೆಲವರಲ್ಲಿ ಬೇರೆ ದೈಹಿಕ ಸಮಸ್ಯೆಗಳು, ಮುಖ್ಯವಾಗಿ ಥೈರಾಯ್ಡ್ ರಿಲೇಟೆಡ್ ಸಮಸ್ಯೆಗಳಾಗಿರ್ಬೋದು ಅಥವಾ ಅತಿಯಾದ ರಕ್ತದೊತ್ತಡ, ಡಯಾಬಿಟೀಸ್ ಸಮಸ್ಯೆ ಅಥವಾ ಪಾರ್ಶ್ವವಾಯು, ಸ್ಟ್ರೋಕ್ ಹಾಗೂ ಹಲವಾರು ತರಹದ ಹೃದಯ ಸಂಬಂಧಿ ರೋಗದಲ್ಲಿ ಖಿನ್ನತೆ ಕಂಡುಬರುತ್ತದೆ. ಈಗ ಮುಖ್ಯವಾಗಿ ಕೊನೆಯದಾಗಿ ಬದಲಾಗುತ್ತಿರುವ ಜೀವನ ಶೈಲಿ ಹಾಗೂ ಒತ್ತಡ. ನಾವು ಈಗ ನೋಡಿರೋ ಪ್ರಕಾರ ಕಳೆದ 1.5-2 ವರ್ಷದಿಂದ ಈ ಕೋವಿಡ್ ಮಹಾಮಾರಿ ಹೆಚ್ಚುತ್ತಿರುವುದರಿಂದ ಕೋವಿಡ್ ಆಗಿರುವ ರೋಗದ ಸಮಯದಲ್ಲಿ ಹಾಗೂ ಕೋವಿಡ್ ಗುಣಮುಖರಾದ ಮೇಲೆ ಸಹ ಈ ಡಿಪ್ರೆಷನ್ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತಾ ಇದೆ. ಹಾಗೂ ಈ ಲಾಕ್ಡೌನ್ನಂತಹ ಪರಿಸ್ಥಿತಿಯಿಂದ ಸಾಮಾಜಿಕ ಚಟುವಟಿಕೆಗಳು ಸಾಕಷ್ಟು ಕಡಿಮೆಯಾಗಿ ಒಂಟಿತನ ಹೆಚ್ಚಾಗಿ ಸಹ ಇದು ಖಿನ್ನತೆ ಹೆಚ್ಚಾಗಿಸಲು ಕಾರಣವಾಗಿದೆ. ಇದರೊಂದಿಗೆ ಈಗ ನಮ್ಮ ಆಪ್ತರ ಅಗಲಿಕೆ ಆಗಿರಬಹುದು ಅಥವಾ ಕೆಲಸ ಕಳೆದುಕೊಳ್ಳುವುದು ಅಥವಾ ಆರ್ಥಿಕ ಸಂಕಷ್ಟ ಹಾಗೂ ವೈವಾಹಿಕ ಕಲಹಗಳು, ಇವೂ ಸಹ ಈಗ ಖಿನ್ನತೆ ಹೆಚ್ಚುತ್ತಿರಲು ಕಾರಣವಾಗಿರುತ್ತದೆ. ಖಿನ್ನತೆ ಅಥವಾ ಡಿಪ್ರೆಷನ್ ಕಾಯಿಲೆಗೆ ಬಹಳ ಸರಳ ಮತ್ತು ಪರಿಣಾಮಕಾರಿ ಚಿಕಿತ್ಸೆ ನಮ್ಮಲ್ಲಿ ಲಭ್ಯವಾಗಿರುತ್ತದೆ. ಇದು ಒಂದು ಸಂಪೂರ್ಣವಾಗಿ ಗುಣಮುಖಪಡಿಸಿರುವಂಥ ಮನೋರೋಗವಾಗಿರೋದ್ರಿಂದ ನಾವು ಕೂಡಲೇ ಅದಕ್ಕೆ ಚಿಕಿತ್ಸೆ ಪಡೆಯೋದಕ್ಕೆ ಹಿಂಜರಿಯಬಾರದು. ಮೊದಲ ಬಾರಿಗೆ ನೀವು ಮನೋವೈದ್ಯರನ್ನು ಭೇಟಿಯಾದಾಗ ಅವರು ಖಿನ್ನತೆಯ ತೀವ್ರತೆಯನ್ನು ನೋಡಿ ಅದಕ್ಕೆ ಚಿಕಿತ್ಸೆಯನ್ನು ನೀಡುತ್ತಾರೆ. ತೀವ್ರತೆ ಹೆಚ್ಚಾಗಿದ್ದಲ್ಲಿ ಮಾತ್ರ ಸ್ವಲ್ಪ ಸಮಯದ ಕಾಲ ನೀವು ಆ್ಯಂಟಿಡಿಪ್ರೆಸೆಂಟ್ ಮಾತ್ರೆಗಳನ್ನು ತಗೊಳ್ಳಬೇಕಾಗುತ್ತದೆ. ಈ ಮಾತ್ರೆಗಳು ಯಾವುದೇ ಅವಲಂಬನೆ ಅಥವಾ ಅಡಿಕ್ಷನ್ ಉಂಟು ಮಾಡುವುದಿಲ್ಲ ಹಾಗೂ ಕೆಲವು ಸಮಯದ ನಂತರ ಅದನ್ನು ನಾವು ನಿಲ್ಲಿಸುತ್ತೇವೆ. ಈ ಮಾತ್ರೆಗಳ ಜೊತೆಗೆ ಕೌನ್ಸಿಲಿಂಗ್ ಅಥವಾ ನಾವು ಸೈಕೋಥೆರಪಿ ಅಂತ ಏನು ಹೇಳ್ತೇವೆ ಅದು ಕೂಡ ತುಂಬ ಪರಿಣಾಮಕಾರಿಯಾಗಿರುತ್ತದೆ. ಎಷ್ಟೋ ಜನ ಕೆಲವೊಮ್ಮೆ ನೆಗೆಟಿವ್ ಯೋಚನೆಗಳನ್ನು ಕಡಿಮೆ ಮಾಡಲು ಕೌನ್ಸಿಲಿಂಗ್ ಬಹಳ ಸಹಾಯಕಾರಿಯಾಗಿರುತ್ತದೆ. ಇದರೊಂದಿಗೆ ನಾವು ಮುಖ್ಯವಾಗಿ ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗ್ತದೆ. ನಿಯಮಿತವಾದ ಆಹಾರ ಮತ್ತು ನಿದ್ರೆ ಕರೆಕ್ಟ್ ಟೈಮ್ ಟೈಮಿಗೆ ಮಾಡಿರೋದ್ರಿಂದ ಅದು ನಮಗೆ ಖಿನ್ನತೆಯಿಂದ ಸಾಕಷ್ಟು ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಕನಿಷ್ಠ 1/2 ಗಂಟೆ ದಿನಾಲೂ ನಾವು ವ್ಯಾಯಾಮ ಮಾಡಬಹುದು. ಅದು ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು ಅಥವಾ ಸೈಕ್ಲಿಂಗ್, ಬೇರೆ ಯಾವುದೇ ಥರದ ಒಂದು ನಿಯಮಿತ ವ್ಯಾಯಾಮ ಮಾಡುವುದು ಕೂಡ ಖಿನ್ನತೆಗೆ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಆಗಿರುತ್ತದೆ. ಹಾಗೂ ನಾವು ಯಾವುದೇ ತರಹದ ತಂಬಾಕು, ಮದ್ಯ ಸೇವನೆ ಹಾಗೂ ಬೇರೆ ಮಾದಕ ವಸ್ತುಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಈಗ ಮೊಬೈಲಲ್ಲಿ ಹೆಚ್ಚಿನ ಸಮಯ ಕಳೆಯುವುದು ಹಾಗೂ ಇಂಟರ್ನೆಟ್ಟಲ್ಲಿ ಹೆಚ್ಚಿನ ಸಮಯ ಕಳೆಯುವುದನ್ನು ಕಡಿಮೆ ಮಾಡಬೇಕಾಗ್ತದೆ. ಸೊ ಇವೆಲ್ಲ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆ ತಂದದ್ದಲ್ಲಿ ಅದು ನಮ್ಮ ಖಿನ್ನತೆಗೆ ನಾವು ಪೂರಕವಾದ ಟ್ರೀಟ್ಮೆಂಟನ್ನು ನಾವು ಬೇಗ ಗುಣಮುಖವಾಗಿ ಮಾಡಬಹುದು. ಕೊನೆಯದಾಗಿ, ಈಗ ಆತ್ಮಹತ್ಯೆಗೆ ಒಂದು ಹೆಚ್ಚುತ್ತಿರುವ ಸಮಸ್ಯೆ ಆಗಿರೋದ್ರಿಂದ ಪ್ರತಿ ವರ್ಷ ಸುಮಾರು 8 ಲಕ್ಷ ಜನ ಆತ್ಮಹತ್ಯೆಗೆ ಶರಣಾಗುತ್ತಿರುತ್ತಾರೆ. ಇದನ್ನು ಸಾಕಷ್ಟು ಮಟ್ಟಿಗೆ ನಾವು ತಡೆಯಬಹುದು. ಆತ್ಮಹತ್ಯೆಯನ್ನು ನಾವು ತಡೆಯಲು ಕೆಲವೊಂದು ಸ್ಟೆಪ್ಸ್ ತಗೊಂಡಿದ್ದಲ್ಲಿ ಈ ನಂಬರನ್ನು ಭಾಳಷ್ಟು ನಾವು ಕಡಿಮೆ ಮಾಡಬಹುದು. ಈ ಕುರಿತಾದ ಜಾಗೃತಿಯನ್ನು ಹೆಚ್ಚು ಮಾಡಲು ಪ್ರತಿ ವರ್ಷ ಸೆಪ್ಟೆಂಬರ್ 10 ತಾರೀಕನ್ನು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ ಅಂದರೆ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಎಂದು ಆಚರಿಸುತ್ತಾರೆ. ಈ ವರ್ಷದ ಶೀರ್ಷಿಕೆ ಏನಿದೆ ಅಂದರೆ ಕ್ರಿಯೇಟಿಂಗ್ ಹೋಪ್ ಥ್ರೂ ಆ್ಯಕ್ಷನ್, ಅಂದರೆ ನಾವು ಮಾಡುವ ಒಳ್ಳೆಯ ಕಾರ್ಯಗಳಿಂದ ಆಶಾವಾದವನ್ನು ಸೃಷ್ಟಿಸೋಣ ಹಾಗೂ ನಮ್ಮ ಪ್ರಯತ್ನ ಹಾಗೂ ಸಹಾಯದಿಂದ ಬೇರೆಯವರ ಹೊಸ ಜೀವನವನ್ನು ಕೊಡಬಹುದು ಹಾಗೂ ಒಂದು ಒಳ್ಳೆಯ ಆಶಾವಾದವನ್ನು ತರಬಹುದು. ಈಗ ನಾವು ಹೇಳುವುದೇನೆಂದರೆ, ಯಾರೆಲ್ಲಾದರೂ ಖಿನ್ನತೆ ಅಥವಾ ಆತ್ಮಹತ್ಯೆ ಬಗ್ಗೆ ಆಲೋಚನೆಗಳು ಬರುತ್ತಿದ್ದಲ್ಲಿ ನೀವು SDM ಹಾಸ್ಪಿಟಲ್ OPD ಮನೋವೈದ್ಯಕೀಯ ರೋಗ ವಿಭಾಗ ರೂಮ್ ನಂಬರ್ 15 ಭೇಟಿ ಕೊಡಿ. ಕೌನ್ಸಿಲಿಂಗಾಗಿ ನಮ್ಮ 24 ತಾಸು ಓಪನ್ ಇರುವಂಥ SDM ಹೆಲ್ಪ್ಲೈನ್ ನಂಬರ್ 9243-60299 9243260299 ಕಾಲ್ ಮಾಡಿ ಹಾಗೂ ಆದಷ್ಟು ನಾವು ದೂರವಾಣಿ ಮೂಲಕವೇ ನಿಮಗೆ ಕೌನ್ಸಿಲಿಂಗ್ ಮಾಡಲು ಪ್ರಯತ್ನ ಮಾಡುತ್ತೇವೆ. ಅಥವಾ ನಿಮಗೆ ತುಂಬ ಕಷ್ಟ ಆಗುತ್ತಿದ್ದಲ್ಲಿ ನೀವು ನಮ್ಮ OPDಗೆ ಬಂದು ಒಂದು ಸಲ ಭೇಟಿ ಕೊಡಿ. ನಮಸ್ಕಾರ. ಆತ್ಮೀಯ SDM ಆರೋಗ್ಯ ಸಂವಾದ ಕೇಳುಗರೆ, ತಾವು ಇಲ್ಲಿವರೆಗೆ ಖಿನ್ನತೆ ಮತ್ತು ಆತ್ಮಹತ್ಯೆ ಈ ವಿಷಯ ಬಗ್ಗೆ ಡಾಕ್ಟರ್ ಅರುಣ್ ವಿಜಯ್ ಗಡಾದ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಈಗ ತಾವು ಪ್ರಶ್ನೆಗಳನ್ನು ಕೇಳಬಹುದು. ತಮಗೆ ಗೊತ್ತಿರುವ ಹಾಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ 2444-3414 ಈ ಸಂಖ್ಯೆಗೆ ಕರೆ ಮಾಡಬೇಕು. ಇನ್ನು ನಮ್ಮ ಎಸ್ಟಡಿ ಸಂಖ್ಯೆ 0836. ದಯವಿಟ್ಟು ಪ್ರಶ್ನೆಗಳು ನೇರವಾಗಿರಲಿ ಮತ್ತು ಸಂಕ್ಷಿಪ್ತವಾಗಿರಲಿ. ಡಾಕ್ಟರ್ ಅರುಣ್ ಅವರೇ, ಪ್ರಶ್ನೆಗಳನ್ನು ನೋಡೋಣ. ಎಸ್, ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಹಾಂ, ಹೇಳ್ರಿ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಾನು ನಿಪ್ಪಾಣಿಯಿಂದ ಶಿವಾನಂದ ವಚರ ಅಂತ ಮಾತಾಡ್ತಾ ಇದ್ದೀನಿ ಸರ್. ಹೇಳ್ರಿ ಶಿವಾನಂದ ಅವರೇ. ಈಗ ಕೆಲವೊಂದು ಜನರಿಗೆ ಏನಾಗಿದೆ ಸರ್, ಕೆಲವೊಂದು ಏನಾದ್ರು ಒಂದು ಪ್ರಾಬ್ಲಮ್ ಉಂಟಾದ ಮೇಲೆ ಅವರ ಮಾನಸಿಕ ಸಂತುಲನ ಕಳೆದುಕೊಳ್ತಾರೆ. ಆ ಮಾನಸಿಕ ಸಂತುಲನ ಕಳೆದುಕೊಂಡ ಮೇಲೆ ಅವರು ಆತ್ಮಹತ್ಯೆ ಮಾಡುವ ಪ್ರಯತ್ನ ಯಾವಾಗಲೂ ಮಾಡ್ತಿರ್ತಾರೆ. ಅದು ಸರ್ ಯಾವ ಕಾರಣದಿಂದ ಆಗ್ತದೆ, ಮತ್ತು ಅವರು ಮಾನಸಿಕತೆ ಚೇಂಜಸ್ ಮಾಡಬೇಕಾದ್ರೆ ಇದಕ್ಕೆ ಯಾವ ರೀತಿ ಉಪಾಯ ಯೋಜನೆ ಮಾಡಬೇಕು, ಮತ್ತು ಇದಕ್ಕೆ ಏನು ಟ್ರೀಟ್ಮೆಂಟ್ ಐತೆ ಅಥವಾ ಹೆಂಗೇನೈತೆ ಸರ್? ಫಸ್ಟ್, ನಾವು ಆತ್ಮಹತ್ಯೆ ಬಗ್ಗೆ ಯಾರಾದರೂ ನಮ್ಮಲ್ಲಿ ಬಂದು ಈ ಥರ ನನಗೆ ಮಾನಸಿಕ ಸಂತುಲನ ಕಡಿಮೆ ಆಗ್ತಿದೆ ಮತ್ತು ನನಗೆ ಈ ಥರ ಸೂಸೈಡಲ್ ಥಾಟ್ಸ್ ಬರ್ತಾ ಇದ್ದಾವೆ ಅಂತ ನಮ್ಮ ಹತ್ರ ಬಂದು ಹೇಳಿದಾಗ, ನಾವು ಫಸ್ಟ್ ಅವ್ರಿಗೆ ಆದಷ್ಟು ಸಪೋರ್ಟಿವ್ ಆಗಿ ಅವರಿಗೆ ನಾವು ಆದಷ್ಟು ಕಾಳಜಿಯಿಂದ ಫಸ್ಟು ಕಿವಿಗೊಟ್ಟು ಅವ್ರ ಸಮಸ್ಯೆಯನ್ನು ಸಂಪೂರ್ಣವಾಗಿ ಕೇಳಬೇಕು. ಅವ್ರು ಯಾವುದೇ ಕಾರಣಕ್ಕೂ ನಾವು ಅವರಿಗೆ ಅಸಡ್ಡೆ ಮಾಡಿ ನೀವು ಏನಾಗಲ್ಲ ಸರಿ ಆಗುತ್ತೆ ಅಂತ ಹೇಳಬಾರ್ದು. ಅವ್ರಿಗೆ ನಾವು ಫಸ್ಟ್ ಈ ಯಾವ ಸಮಸ್ಯೆಯಿಂದ ಈ ಥರ ಯೋಚನೆಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ಒಂದು, ಕೆಲವೊಬ್ಬರಲ್ಲಿ ಈಗ ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ಏನಾದರೂ ಬೇರೆ ಮ್ಯಾರೇಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಬೇರೆ ಏನಾದ್ರೂ ಓದಿನ ರಿಲೇಟೆಡ್. ಕೆಲವೊಂದು ಬಾರಿ ಅವರು ಮನಸ್ಸು ಬಿಟ್ಟು ಹೇಳಂಗಿಲ್ಲ ಸರ್, ಅವರು ತಮ್ಮ ಮಾತು ತಮ್ಮ ಮನಸ್ಸಿನ ಇಟ್ಟುಕೊಳ್ತಾರೆ, ಮತ್ತೆ ಇಂಥ ಪ್ರಾಬ್ಲಮ್ ಆದ್ಮೇಲೆ ಆಮೇಲೆ ಜನರಿಗೆ ಗೊತ್ತಾಗುತ್ತೆ ಇದೆ ಹಿಂಗೆ ಪ್ರಾಬ್ಲಮ್ ಅವ್ರ ಮನಸ್ಸಿನಲ್ಲಿತ್ತು. ಅವ್ರು ಯಾವುದೇ ಒಂದು ಸಣ್ಣ ಹಿಂಟ್ ಕೊಟ್ಟರು ಸಹ ನೀವು ಕೂಡಲೇ ಅದಕ್ಕೆ ಆತ್ಮಹತ್ಯೆ ಬಗ್ಗೆ ಯೋಚನೆಗಳ ಬಗ್ಗೆ ಅವ್ರು ಡಿಸ್ಕಸ್ ಮಾಡಿದಾಗ ನೀವು ಬೆಸ್ಟ್ ನಿಯರೆಸ್ಟ್ ಮನೋವೈದ್ಯರ ಹತ್ರ ಭೇಟಿ ಮಾಡಿಸೋದು ಒಳ್ಳೆಯದು. ಯಾಕಂದರೆ ಒಂದೊಂದ್ಸಲ ಅವರು ರಿಲೇಟಿವ್ಸ್ ಹತ್ರ ಆಗಲಿ ಫ್ರೆಂಡ್ಸ್ ಹತ್ರ ಆಗಲಿ ಅಷ್ಟು ಓಪನ್ ಆಗಿ ಮಾತಾಡಲಿಕ್ಕೆ ಸ್ವಲ್ಪ ಸಂಕೋಚ ಇರ್ತದೆ. ಸೊ ಸ್ವಲ್ಪ ನೀವು ವೈದ್ಯರ ಹತ್ರ ಸಪ್ರೇಟಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಮಾತಾಡಿಸಿದರೆ ಅವರು ಸ್ವಲ್ಪ ಅವರು ಮನಸ್ಸು ಬಿಚ್ಚಿ ಮಾತಾಡಿ ಸ್ವಲ್ಪ ಪರಿಹಾರ ನಾವು ಹುಡುಕಿ ಕೊಡ್ಬೋದು. 100% ಅವರು ಇಮಿಡಿಯೇಟ್ ಕರ್ಕೊಂಡು ಬಂದರೆ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಆರಾಮಾಗಿ ಆಗ್ತಾರೆ. ಹೌದು, ಇದೇನು ಆ ಥರ ಗಂಭೀರವಾಗಿ ಟ್ರೀಟ್ಮೆಂಟ್ ಆಗದೇ ಇರುವಂಥ ಸಮಸ್ಯೆ ಏನಲ್ಲ, ಅದು ಟ್ಯಾಬ್ಲೆಟ್ಸ್ ತೊಗೊಳ್ಳೋದ್ರಿಂದ 100ಕ್ಕೆ 100 ಅವ್ರು ಮೊದಲು ಹೆಂಗಿದ್ರು ಆ ಥರ ಆರಾಮಾಗಿ ಆಗ್ತಾರೆ. ನಮಸ್ಕಾರ. ನಮಸ್ಕಾರ ಶಿವಾನಂದ ಅವರೇ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ, ಹೇಳಿ. ಡಾಕ್ಟರ್ ಇದ್ದಾರೆ, ಡಾಕ್ಟರ್ ವಿಜಯ್ ಅವರು ಇದ್ದಾರೆ. ಸರ್, ಈ ಆತ್ಮ ಸಮಾಲೋಚನೆ ಜೊತೆಗೆ ಇವನು ಬರ್ತಾವಲ್ಲ, ಇವನು ಕೊಡ್ತಾರೆ ಔಷಧಿಗಳನ್ನು ಕೊಡ್ತಾರೆ ಸರ್? ಹಾಂ, ಹೌದು. ಅಂದರೆ ನಾವು ಯೂಶ್ವಲಿ ಅದು ಡಿಪ್ರೆಷನ್, ನಾವು ಫಸ್ಟ್ ಟೈಮ್ ನೀವು ನಮ್ಮ ಹತ್ರ ವಿಸಿಟಿಗೆ ಬಂದಾಗ ನಾವು ಡಿಪ್ರೆಷನ್ ಎಷ್ಟು ಮಟ್ಟಿಗೆ ಇದೆ ಅಂತ ನಾವು ಫಸ್ಟ್ ಸ್ವಲ್ಪ ಚೆಕ್ ಮಾಡ್ತೇವೆ. ನಿಮಗೆ ಮೈಲ್ಡ್ ಸ್ವಲ್ಪನೇ ಸಮಸ್ಯೆಗಳಿದೆ, ಭಾಳಷ್ಟು ಸಮಸ್ಯೆಗಳಿಲ್ಲ ಅಂತ ಹೇಳಿದರೆ ಆವಾಗ ನಾವು ಜಸ್ಟ್ ಕೌನ್ಸಿಲಿಂಗು ಮತ್ತು ಆತ್ಮ ಸಮಾಲೋಚನೆ ಮಾಡಿಬಿಟ್ಟು ನಾವು ಕಳಿಸ್ತೇವೆ. ಅದ್ರ ಜೊತೆಗೆ ನಾವು ಇಲ್ಲ ಸರ್ ನಮಗೆ ಟ್ಯಾಬ್ಲೆಟ್ ತೊಗೊಂಡ್ರೂ ಸ್ವಲ್ಪ ಏನಾದರೂ ಬೇರೆ ಸಮಸ್ಯೆಗಳಿದ್ದಾವೆ, ನಿದ್ದೆ ಸರಿ ಬರ್ತಾ ಇಲ್ಲ ಆ ಥರ ಏನಾದಿದ್ದರೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅದು ಬೇಗ ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ಆ ಚಾಯ್ಸನ್ನು ನಾವು ಪೇಷಂಟ್ ಮತ್ತು ಅವ್ರ ಫ್ಯಾಮಿಲಿಯವರಿಗೆ ಬಿಟ್ಟಿರ್ತೇವೆ. ಹೌದು ಸರ್. ಹಾಂ, ಒಳ್ಳೆಯದು. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ಡಾಕ್ಟರ್ ಅರುಣ್ ಅವರಿದ್ದಾರೆ, ಕೇಳಿ. ಪ್ರಶ್ನೆಯನ್ನು ಕೇಳಿ. ಯಾರು ಮಾತಾಡೋದು? ನಾನು ವೀರಂಗುಡ ಪಟ್ಟಣ ಸರ್, ದಾವಣದಿಂದ. ಹೇಳ್ರಿ ಸರ್. ಈಗ ಖಿನ್ನತೆ ಒಂದು ಪ್ರಮುಖ ಕಾರಣವಾಗಿ ಆತ್ಮಹತ್ಯೆಗೆ ಕರ್ಕೊಂಡು ಹೋಗ್ತದೋ, ಅಥವಾ ಆತ್ಮಹತ್ಯೆಗೆ ನೇರವಾದ ವಿಚಾರನೂ ಬೇರೆ ಖಿನ್ನತೆನೂ ಒಂದು ಬೇರೆನೋ ಅಂತ ಹೆಂಗ್ ಅನಿಸ್ತದೆ ಸರ್ ನಿಮ್ಗೆ? ಆತ್ಮಹತ್ಯೆಗೆ ಸಾಕಷ್ಟು ಬೇರೆ ಮನೋರೋಗಗಳಿಂದ ಸಹಿತ ಆತ್ಮಹತ್ಯೆ ಯೋಚನೆಗಳು ಬರ್ಬೋದು, ಆದರೆ ಮುಖ್ಯವಾಗಿ ಅದರಲ್ಲಿ ಖಿನ್ನತೆ ಒನ್ ಆಫ್ ದಿ ಮೇನ್ ರೀಸನ್ಸ್, ಖಿನ್ನತೆಯಿಂದ ಆತ್ಮಹತ್ಯೆಗೆ ಬರೋದು. ಬಟ್ ಅದೇ, ಯಾರಾದರೂ ಜಸ್ಟ್ ಸಡನ್ ಆಗಿ ಆತ್ಮಹತ್ಯೆ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದರೆ ಫಸ್ಟ್ ಅವ್ರ ಹತ್ರ ಬಂದಾಗ ಅದು ಏನು ಸಮಸ್ಯೆಯಿಂದ ಆ ಥರ ಅವ್ರು ಮಾತಾಡ್ತಿದ್ದಾರೆ ಅನ್ನೋದನ್ನು ಫಸ್ಟ್ ನಾವು ಚೆಕ್ ಮಾಡ್ತೀವಿ. ಅದು ಹೌದು ಹೌದು ಹೌದು. ಬಟ್ ಅದು ಮೋಸ್ಟ್ ಆಫ್ ದಿ ಟೈಮ್ ಅದು ಡಿಪ್ರೆಷನಿಂದನೇ ಈ ಥರ ಆತ್ಮಹತ್ಯೆ ಬಗ್ಗೆ ಆಲೋಚನೆಗಳು ಬರ್ತಾ ಇರುತ್ತೆ. ಅಂದ್ರೆ ಸರ್, ಈಗ ನಿಮ್ ಕೌನ್ಸಿಲಿಂಗ್ ಇಂದ ನಿಮ್ಗೆ ಗೊತ್ತಾದ್ಮೇಲೆ ಈಗ ನೇರವಾದ ಖಿನ್ನತೆಗಂತಂದ್ರೆ ಅದಕ್ಕೆ ನೀವು ಟ್ರೀಟ್ಮೆಂಟ್ ಮಾಡ್ಬೋದು. ಈಗ ಆತ್ಮಹತ್ಯೆ ವಿಚಾರಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ತರ ಮಾಡ್ಬೋದಂತೆ ಸರ್ ನೀವು ಅದಕ್ಕೆ? ಅಂದ್ರೆ ಬೇರೆ ಈಗ ಕೆಲವೊಬ್ರಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಂದ ಆತ್ಮಹತ್ಯೆ ಯೋಚನೆ ಬರ್ತಿದೆ ಅಂತ ಅನ್ಕೊಳ್ಳಿ, ಅಥವಾ ಆ ತರ ಸಿಚುವೇಶನ್ಸ್ ಅಲ್ಲಿ ಇದ್ದಾಗ ಸ್ವಲ್ಪ ಬೇರೆ ಫ್ಯಾಮಿಲಿ ಮೆಂಬರ್ಸ್ನ ಕರೆಸಿ ಫ್ಯಾಮಿಲಿ ಥೆರಪಿ ಅಥವಾ ಮ್ಯಾರೇಜ್ ರಿಲೇಟೆಡ್ ಥೆರಪಿ ಆ ತರ ಬೇರೆ ಸ್ಪೆಸಿಫಿಕ್ ಕೌನ್ಸಿಲಿಂಗ್ಸ್ ಬೇಕಾಗ್ತದೆ. ಥ್ಯಾಂಕ್ ಯು. ಒಳ್ಳೆಯದು. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಲೋ. ಹಾಂ, ಹೇಳಿ. ಹೇಳಿ, ಯಾರು ಮಾತಾಡೋದು? ಹಲೋ, ನಮಸ್ಕಾರ. ಕರೆ ಕಟ್ಟಾಯಿತು. ಡಾಕ್ಟರ್ ಅರುಣ್ ಅವರೇ, ಈಗ ನೀವು ಈ ಖಿನ್ನತೆ ಮತ್ತು ಆತ್ಮಹತ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ವಿಶೇಷವಾಗಿ ಈ ಹೆಣ್ಣು ಮಕ್ಕಳಲ್ಲಿ ಖಿನ್ನತೆ ಯಾಕೆ ಸ್ವಲ್ಪ ಜಾಸ್ತಿ ಕಂಡು ಬರ್ತದೆ ಅಂತ ಹೇಳ್ತೀರಿ? ಅಂದರೆ ಹೆಣ್ಣು ಮಕ್ಕಳಲ್ಲಿ ಪುರುಷರಕ್ಕಿಂತ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಜಾಸ್ತಿ ಇರ್ತದೆ. ಅವರು ಅದು ಋತುಚಕ್ರ ಮೆನ್ಸ್ಟ್ರಲ್ ಸೈಕಲ್ಸಿಂದ ಹಿಡ್ಕೊಂಡು ಪ್ರೌಢಾವಸ್ಥೆಯಿಂದ ಶುರುವಾಗಿ ಗರ್ಭಾವಸ್ಥೆಯಲ್ಲಿ ಮಗು ಬೆಳೀತಾ ಇರಬೇಕಾದ್ರೆ ಹಾಗೂ ಡೆಲಿವರಿ ಆದ ನಂತರ ನಾವು ಮಗು ಫಸ್ಟ್ 6 ಮಂತ್ಸ್ ಚಿಕ್ಕ ಮಗು ಇರುವಾಗ ಹಾರ್ಮೋನಲ್ ಚೇಂಜಸ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಕೆಲವೊಂದು ಏರಿಳಿತಗಳು ತುಂಬ ಜಾಸ್ತಿ ಆದಾಗ ಅದು ಮೆದುಳಿನ ಮೇಲೆ ವ್ಯತಿರಿಕ್ತ ಪರಿಣಾಮವಾಗಿ ಅವಾಗ ಖಿನ್ನತೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಆಮೇಲೆ ಇನ್ನೊಂದು ಋತುಚಕ್ರ ನಿಂತಾಗ 40-50 ವರ್ಷದ ಹೆಣ್ಮಕ್ಕಳಲ್ಲಿ ಋತುಚಕ್ರ ನಿಂತ ಮೇಲೆ ಸೊ ಆವಾಗ ಸಹ ಅದು ಚೇಂಜಸ್ ಟ್ರಾನ್ಸಿಷನ್ ಆಗ್ತಾ ಇರೋದ್ರಿಂದ ಆವಾಗ ಸಹ ಅದು ಖಿನ್ನತೆಗೆ ಇನ್ನೊಂದು ರಿಸ್ಕ್ ಏಜ್ ಗ್ರೂಪ್ ಅಂತ ಹೇಳ್ಬೋದು. ಸೊ ಒಂದು ಅಡೋಲೆಸೆಂಟ್ ಹೆಣ್ಣು ಮಕ್ಕಳು ಹಾಗೂ ಪ್ರೆಗ್ನೆನ್ಸಿಯಲ್ಲಿ ಗರ್ಭಾವಸ್ಥೆಯಲ್ಲಿ ಹಾಗೂ ಗರ್ಭ ಜಸ್ಟ್ ಪ್ರೆಗ್ನೆನ್ಸಿ ಮುಗಿದ ಮೇಲೆ ಪೋಸ್ಟ್ ಪಾರ್ಟಮ್ ಹಾಗೂ ಮೆನೋಪಾಸ್. ಸೊ ಈ ಥರ ಒಂದು 3-4 ರಿಸ್ಕ್ ಜಾಸ್ತಿ ಇರೋದ್ರಿಂದ ಹೆಣ್ಮಕ್ಕಳಲ್ಲಿ ಜಾಸ್ತಿ ಇರ್ತದೆ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಲೋ ಡಾಕ್ಟರ್ ಶಶಿಧರ್ ಕೆ ನರೇಂದ್ರ ಅಣ್ಣ ಅವ್ರಿಗೆ ನಮಸ್ಕಾರಗಳು. ನಮಸ್ಕಾರ, ಅಲ್ಲೇ ಡಾಕ್ಟರ್ ಅರುಣ್ ಇದ್ದಾರೆ, ಕೇಳ್ರಿ ಯಾರು ಮಾತಾಡೋದು? ಹಾಗೂ ಡಾಕ್ಟರ್ ಅರುಣ್ ಗಡಾದ್ ಅವರಿಗೆ ಕೂಡ ನಮಸ್ಕಾರಗಳು. ನಮಸ್ಕಾರ ಸರ್. ನಾನು ಮೂಡಲಿ ತಾಲೂಕು ಸುಣಗೂರಿ ಗ್ರಾಮದ ಮಾತಾಡೋದು ಸರ್. ಹಾ ಸರ್. ಈ ದಿನದ ವಿಷಯ ಬದಲು ನಾನು ಕೇಳಿದರೆ ಈ ದಿನದ ವಿಷಯ ಖಿನ್ನತೆ ನಿರಾಸಕ್ತಿ ಆತ್ಮಹತ್ಯೆ. ಹೌದು. ಆ ವಿಷಯ ಸಲುವಾಗಿ ನನಗೆ ಕೆಲವು ಕ್ಲಾರಿಫಿಕೇಶನ್ ಬೇಕಾಯ್ತು ಸರ್. ಆಯ್ತು. ಖಿನ್ನತೆ ನಿರಾಸಕ್ತಿಯ ಕಾರಣಗಳು ಹಾಗೂ ವೈದ್ಯಕೀಯ ಚಿಕಿತ್ಸೆಯಿಂದ ಪೂರ್ಣ ಗುಣಮುಖರಾಗಬಹುದೇ? ಸಬ್ ಕ್ವಶನ್ ಸಬ್ ಇನ್ನೊಂದು ನೆಕ್ಸ್ಟ್ ಸಬ್ ಕ್ವಶನ್ ಸರ್, ಸಮಾಜದಲ್ಲಿ ಅವರಿಗೆ ಹುಚ್ಚು ಅನ್ನುವ ಪಟ್ಟೆ ಕೊಟ್ಟುತ್ತಾರೆ, ಅದು ಒಂದು ಅವ್ರಿಗೆ ಖಿನ್ನತೆ, ಅದು ಒಂದು ಅವ್ರ ಮನಸ್ಸಿಗೆ ತೊಂದರೆ ಕೊಡುತ್ತೆ ಸರ್, ಅದು ಕೂಡ ಅವರಿಗೆ ತೊಂದರೆ ಕೊಡುತ್ತದೆ. ಹಾಗೂ ಚಿಕಿತ್ಸೆಯಿಂದ ಅವರು ನಮ್ಮ ನಿಮ್ಮಂತೆ ಎಲ್ಲರಂತೆ ಸಮಾಜದಲ್ಲಿ ಜೀವನ ಸಾಗಿಸಬಹುದಾ? ಈಗ ಮುಖ್ಯವಾಗಿ ನಾವೇನು ತಿಳ್ಕೊಳ್ಬೇಕಂದ್ರೆ ಖಿನ್ನತೆ, ಡಿಪ್ರೆಷನ್, ಆಂಗ್ಸೈಟಿ ಡಿಸಾರ್ಡರ್ಸ್, ಆತಂಕದ ಸಮಸ್ಯೆಗಳು ಇವೆಲ್ಲ ಸಾಮಾನ್ಯವಾಗಿ ಕಾಮನ್ ಆಗಿ ನೋಡ್ತಾ ಇರುವಂಥ ಮಾನಸಿಕ ತೊಂದರೆಗಳಾಗಿರುತ್ತವೆ. ನೀವೇನು ಸ್ವಲ್ಪ ತೀವ್ರತರನಾದ ಅವರಿಗೆ ಅರ್ಥ ಆಗದೆ ಇರುವಂಥ ತುಂಬ ಕಷ್ಟ ಆಗುವಂಥ ತುಂಬ ಕೋಪ ಮಾಡ್ಕೊಳ್ಳುವಂಥ ಸಮಸ್ಯೆಗಳಿಗೆ ಬೇರೆ ಥರ ಟ್ರೀಟ್ಮೆಂಟ್ಸ್ ಇರುತ್ತೆ. ಬಟ್ ಇದೇನು ಆಂಗ್ಸೈಟಿ, ಡಿಪ್ರೆಷನ್, ಖಿನ್ನತೆಗೆ ಏನಿರುತ್ತೆ ಅದು ಜಸ್ಟ್ ಒಂದು 6-8 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಂಡ್ರು ಸಹ ಆಲ್ಮೋಸ್ಟ್ ಭಾಳಷ್ಟು ಜನ 100-100 ಗುಣಮುಖರಾಗ್ತಾರೆ. ಹಾಗೂ ಇದರಲ್ಲಿ ತುಂಬ ಒಳ್ಳೆ ರಿಸಲ್ಟ್ಸ್ ಇರುತ್ತೆ. ಇದರಲ್ಲಿ ಏನೂ ಆ ಥರ ನಿಮಗೆ ಬೇರೆ ಒಂದ್ಸಲಿ ಹುಷಾರಾದಮೇಲೆ ಅದು ಏನೂ ಬೇರೆ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಒಂದು ಅಲರ್ಜಿ ಪ್ರಾಬ್ಲಮ್ ಅಂತ ಅಂದ್ಕೊಳ್ಳಿ, ಈಗ ಯಾರಿಗಾದ್ರೂ ಪದೇ ಪದೇ ಸೀನು ಬರುವುದು, ಪದೇ ಪದೇ ಮೂಗು ಕಟ್ಟುವುದು, ಈ ಥರ ಆದಾಗ ನಾವು ENT ಡಾಕ್ಟರ್ ಹತ್ರ ಹೋಗಿ ಒಂದು 3-4 ಸ್ಪ್ರೇ ಮತ್ತು ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ ಪೂರ್ತಿ ಆರಾಮಾಗಿರೋಷ್ಟೇ ಸಹಜವಾಗಿರುವಂಥ ಒಂದು ಸಾಮಾನ್ಯವಾದ ಕಾಯಿಲೆ. ಸೊ ಇದನ್ನು ನಾವು ಒಂದು ಭಾಳ ಎಲ್ಲ ಸೈಕ್ಯಾಟ್ರಿಯಲ್ಲಿ ಬೇರೆ ಕಾಯಿಲೆಗಳ ಜೊತೆ ಸೇರೋದ್ರಕ್ಕಿಂತ ನಾವು ಈ ಥರ ಸಮಸ್ಯೆಗೆ ಬಂದಾಗ ನಾವು ಬೇಗ ಹೋಗಿ ಅದಕ್ಕೆ ಚಿಕಿತ್ಸೆ ಪಡೆಯೋದ್ರಿಂದ ಎಲ್ಲರಿಗೂ ಸಮಸ್ಯೆ ಕಡಿಮೆ ಆಗ್ತದೆ ಮತ್ತು ಇದರಲ್ಲಿ ತುಂಬ ಬೇಗ ಇಂಪ್ರೂವ್ಮೆಂಟ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಬರೋ ಚಾನ್ಸಸ್ ಸರ್, ಅವರು ಸಮಾಜದಲ್ಲಿ ನಮ್ಮ ನಿಮ್ಮಂತೆ ಬದುಕಬಹುದು? 100% ಅದರಲ್ಲೇನು ಡೌಟ್ ಇಲ್ಲ. ನೋ ಡೌಟ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಲೋ, ಎಸ್ ಡಿ ಎಂ ರೀ, ನಾನು ಮಂಜುನಾಥ್ ನಾಡಿಗರ್ ಅಂತ ಹೇಳಿಬಿಡಿಂದ. ಹೇಳ್ರಿ ಹೇಳ್ರಿ ಮಂಜುನಾಥ್ ಅವ್ರೆ. ಆದ್ರೆ ಇವತ್ತಿನ ಕೊರೋನಾದ ಇವ್ರಂತ ವಿಷಯ ಏನಾದ್ರೂ ಗೊತ್ತಾ ಇರಲಿಲ್ಲ. ಖಿನ್ನತೆ ಮತ್ತು ಆತ್ಮಹತ್ಯೆ. ಹಾ, ಒಂದ್ ನಿಮಿಷ ಕೊಡ್ರಿ, ಒಂದ್ ಸ್ವಲ್ಪ ಮಾತಾಡ್ಲಿಕ್ಕೆ ಡಾಕ್ಟರ್ ಕಡೆ ಇದಾರೆ. ನೀವು ಕೇಳ್ತಾ ಇದ್ದಾರೆ, ನೀವು ಪ್ರಶ್ನೆ ಕೇಳಿ. ಕೆಮ್ಮು ಅಲ್ಲ, ಖಿನ್ನತೆ ಮತ್ತು ಆತ್ಮಹತ್ಯೆ. ಅಲ್ಲ, ಖಿನ್ನತೆ ಅಂತ ಹೇಳಲಿಕ್ಕೆ ಏನು ಕ್ರಮ ತಗೋಬೇಕು ಅದನ್ನ ಸ್ವಲ್ಪ ಕೇಳ್ಬೇಕಾಯ್ತು. ಅಂದರೆ ಈಗ ನೀವು ಕೊರೋನಾ ಮತ್ತು ಖಿನ್ನತೆ ಬಗ್ಗೆ ಸಂಬಂಧ ಕೇಳಿದರೆ, ಈಗ ಕೊರೋನಾ ಸಮಸ್ಯೆ ಶುರುವಾದಾಗಿಂದ ನಾವೆಲ್ಲರೂ ಜಾಸ್ತಿ ಮನೆಯಲ್ಲಿರೋದ್ರಿಂದ ಬೇರೆ ಜಾಸ್ತಿ ಸಮಾರಂಭಕ್ಕೆ ಬೇರೆ ಜಾಸ್ತಿ ಗೆಳೆಯರಾಗಲಿ ಅಥವಾ ನಮ್ಮ ಸಂಬಂಧಿಕರ ಜೊತೆನೇ ಜಾಸ್ತಿ ಬೆರೀತಾ ಇಲ್ಲ, ಎಲ್ಲರೂ ಅವ್ರವ್ರ ಮನೆಯಲ್ಲಿರೋದ್ರಿಂದ ಅದು ಸ್ವಲ್ಪ ಈಗ ಎಲ್ಲರೂ ಒಂಟಿತನ ಜಾಸ್ತಿಯಾಗಿ ಅದರಿಂದ ಖಿನ್ನತೆ ಜಾಸ್ತಿ ಆಗ್ತಿದೆ. ಕೊರೋನಾ ಸಮಸ್ಯೆ ಇದ್ದವರಲ್ಲಿ ಸಹಿತ ಆ ರೋಗ ಬಂದು ಅದು ಗುಣಮುಖ ಆದಮೇಲೆ ಸಹಿತ ಈ ಖಿನ್ನತೆ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ. ಓಕೆ, ಇದು ಅದರಿಬ್ಬರು ಸಂಬಂಧ. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ನಮಸ್ಕಾರ ಸರ್. ಹೇಳಿ, ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಅರುಣ್ ಅವರು ಇದ್ದಾರೆ, ಕೇಳಿ. ಹಲೋ ಸರ್, ನಮಸ್ಕಾರ ರೀ. ನಮಸ್ಕಾರ. ಖಿನ್ನತೆ ಹೇಗಾಕೈತ್ರಿ? ಖಿನ್ನತೆ ಅದೇ ಈಗ ನಾವು ಒಂದು ಮೂರ್ನಾಲ್ಕು ಉದಾಹರಣೆಗಳ ಪ್ರಕಾರ ತಗೊಳ್ಳೋದಾದರೆ, ಒಂದು ಸ್ವಲ್ಪ ರಕ್ತದಲ್ಲಿನೇ ಜೀನ್ಸ್ ಅಂತ ಏನು ಹೇಳ್ತಾರೆ, ಅನುವಂಶಿಕವಾಗಿ ಬೇರೆ ಫ್ಯಾಮಿಲಿ ಮೆಂಬರ್ಸಲ್ಲಿದ್ದರೆ ಸ್ವಲ್ಪ ಬರೋ ಚಾನ್ಸ್ ಜಾಸ್ತಿ ಇರ್ತದೆ. ಅದ್ರ ಜೊತೆಗೆ ಒಂದೊಂದು ಸಲ ನಮ್ಮ ಮೆದುಳಿನಲ್ಲಿ ಕೆಲವೊಂದು ರಾಸಾಯನಿಕ ಪದಾರ್ಥ ಕಡಿಮೆ ಆಗ್ತದೆ. ಈಗ ಮುಖ್ಯವಾಗಿ ಸೆರೋಟೋನಿನ್ ಅಂತ ಒಂದು ಕೆಮಿಕಲ್ ಇರ್ತದೆ, ಅದು ಕಡಿಮೆ ಆದಾಗ ಅದು ಖಿನ್ನತೆಯ ಲಕ್ಷಣಗಳು ಕಂಡು ಬರ್ತದೆ. ಅದ್ರ ಜೊತೆಗೆ ಬೇರೆ ಸಮಸ್ಯೆಗಳಂದರೆ, ಈಗ ಏನಾದರೂ ಪ್ರಾಬ್ಲಮ್ ಆಯಿತು, ಭಾಳಷ್ಟು ಲಾಸ್ ಆಯಿತು, ಅಥವಾ ಯಾರೋ ನಮ್ಮ ಕ್ಲೋಸ್ ಪರಿಚಯ ಇರೋರು, ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಡೆತ್ ಆಯಿತು ಅಂತ ಹೇಳಿದ್ರೆ ಆವಾಗ ಸ್ವಲ್ಪ ಖಿನ್ನತೆ ಬರೋ ಚಾನ್ಸ್ ಸ್ವಲ್ಪ ಜಾಸ್ತಿ ಇರ್ತದೆ. ಆಮೇಲೆ ಥೈರಾಯ್ಡ್ ಸಮಸ್ಯೆಗಳು ಅಥವಾ ನಮಗೆ ಬಿ ಪಿ ಜಾಸ್ತಿ ಇದ್ದಲ್ಲಿ, ಡಯಾಬಿಟೀಸ್ ಇರುವಾಗ ನಾವು ಫಸ್ಟ್ ಈ ಥರ ಸಮಸ್ಯೆ ಇದ್ದಾಗ ನಾವು ಜಾಸ್ತಿ ಜಾಗರೂಕತೆಯಾಗಿರ್ಬೇಕಾಗ್ತದೆ. ಹಾ, ಅಂದ್ರೆ ಈಗ ಶುಗರ್ ಕಂಟ್ರೋಲಲ್ಲಿ ಇರಲಿಲ್ಲ ಅಥವಾ ಬಿ ಪಿ ತುಂಬಾ ಫ್ಲಕ್ಚುಯೇಷನ್ಸ್ ಆಗ್ತಿತ್ತು, ಯಾರಿಗಾದ್ರೂ ಪಾರ್ಸಿ ಆಗಿದೆ ಅಂತ ಹೇಳಿದ್ರೆ ಅವರಲ್ಲಿ ಖಿನ್ನತೆ ಸ್ವಲ್ಪ ಜಾಸ್ತಿ ಕಂಡು ಬರೋ ಚಾನ್ಸಸ್ ಇರ್ತದೆ. ನಮಸ್ಕಾರ. ನಮಸ್ಕಾರ, ಎಸ್ ಜಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹೇಳ್ರಿ, ಮೆಡಿಸಿನ್ಸ್ ಬಗ್ಗೆ ನಿಮ್ಗೆ ಏನ್ ತಿಳ್ಕೊಳ್ಬೇಕಿತ್ತು? ಅಂದ್ರೆ ಕಾಮನ್ ಆಗಿ ಖಿನ್ನತೆಗೆ ನಾವು ಒಂದು ನಾಲ್ಕೈದು ತರದ ಮೆಡಿಸಿನ್ಸ್ ಬರ್ತದೆ, ಹಾಗೂ ನಾವು ದಿನಕ್ಕೆ ಯೂಶಲಿ ಸ್ಟಾರ್ಟ್ ಮಾಡೋದು ಅಗ್ದಿ ಕಡಿಮೆ ಡೋಸಲ್ಲಿ ಸ್ಟಾರ್ಟ್ ಮಾಡಿ ಒಂದು ಎರಡು ಮೂರು ವಾರ ಸ್ಟಾರ್ಟ್ ಮಾಡಿ ಎಲ್ಲ ಕರೆಕ್ಟಾಗಿ ನಿಮ್ಗೆ ಅಡ್ಜಸ್ಟ್ ಆಗ್ತಿದೆಯಲ್ಲ ಅಂತ ನೋಡಿ ಮತ್ತು ವಾಪಸ್ ನಿಮಗೆ ಚೆಕಪ್ಪಿಗೆ ಕರಿತೀವಿ. ಸೊ ಈ ಮೆಡಿಸಿನ್ಸ್ ನಾವು ತುಂಬ ಪ್ರಾಬ್ಲಮ್ ಇದ್ದರೆ ನಾವು ಕೊಡ್ತೀವಿ, ಇಲ್ಲಾಂದರೆ ಯೂಶಲಿ ಕೌನ್ಸಿಲಿಂಗ್ ಅಷ್ಟೇ ಮಾಡ್ತೀವಿ. ಬಟ್ ಮೆಡಿಸಿನ್ಸ್ ತೊಗೊಳ್ಳೋದ್ರಿಂದ ಇಂಪ್ರೂವ್ಮೆಂಟ್ ಸ್ವಲ್ಪ ಫಾಸ್ಟ್ ಆಗ್ತದೆ. ಮತ್ತು ಈ ಮೆಡಿಸಿನ್ಸ್ ನಾವೇನು ಭಾಳ ಲಾಂಗ್ ಟರ್ಮ್ ಕೊಡೋದಿಲ್ಲ. ಫಸ್ಟ್ ಟೈಮ್ ಯಾರಿಗಾದರೂ ಖಿನ್ನತೆ ಲೈಫಲ್ಲಿ ಬಂದಿದ್ದರೆ 6-8 ತಿಂಗಳು, ಭಾಳ ಅಂದರೆ 9 ತಿಂಗಳ ತನಕ ಮೆಡಿಸಿನ್ಸ್ ಕೊಟ್ಟು ನಿಲ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಬೇರೆ ಸಿಚುವೇಶನಲ್ಲಿ ಮತ್ತೆ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಿ ಬೇರೆ ಟ್ಯಾಬ್ಲೆಟ್ಸ್ನ ಕೊಡ್ತೀವಿ. ಓಕೆ, ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಲೋ, ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಲೋ, ನಮಸ್ಕಾರ. ಹೇಳ್ರಿ, ಯಾರು ಮಾತಾಡೋದು? ನಾವು ಈ ಯಾವುದಾದ್ರೂ ಒಂದು ಕೆಲಸ ಇರ್ತಲ್ರಿ, ಯಾವುದಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಆ ಕೆಲಸ ಮುಗಿಬಿಟ್ಟನು ಸಮಾಧಾನ ಇರಂಗಿಲ್ರಿ, ಮೈ ಕೈ ನಡುಕ ಬಂದಂಗೆ ಆಗೋದು. ಆ ಕೆಲಸ ಮುಗಿದ ಮ್ಯಾಗ ಸಮಾಧಾನ ಆಗ್ತಿರ್ತದೆ, ಮೈ ಬೆವ್ರು ಬಂದಂಗೆ ಆಗ್ತದೆ. ಇದು ಖಿನ್ನತೆ ಲಕ್ಷಣ ಅಂದ್ರೆ ಆತಂಕದ ಸಮಸ್ಯೆ ಅಂತ ಹೇಳ್ತಾರೆ, ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತಾರೆ. ಅದು ಖಿನ್ನತೆ ತರಾನೇ ಒಂದು, ಅದನ್ನು ಬೇಗ ಗುಣಪಡಿಸುವಂತ ಸಾಮಾನ್ಯವಾದ ಕಾಯಿಲೆನೆ. ನೀವು ಒಂದ್ಸಲ ಬಂದು ಭೇಟಿಯಾಗಿ ಅದಕ್ಕೆ ನಾವು ಖಂಡಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ನಿಮ್ಗೆ ಆರಾಮ ಮಾಡಿಸ್ತೀವಿ. ಆಯ್ತು, ಥ್ಯಾಂಕ್ ಯು. ನಮಸ್ಕಾರ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡೋದು? ಹೇಳಿ. ನಾವು ರಾಯಬಾಗಿಂದ ಭೀಮರಾವ್ ಕೊಕಾಟೆ ಮಾತಾಡಿದ್ರಿ. ಹೇಳ್ರಿ ಭೀಮರಾವ್. ನಮ್ಮಲ್ಲಿ ಇಲ್ಲಿ ಒಬ್ಬ ರೈತರಿಗೆ ಕೊರೋನಾ ಬಂದ್ರಿ, ಅವ್ರ ತರಕಾರಿನ ಬೆಳೆಸ್ತಾರ ತೋಟದಾಗ್ರಿ, ಅವ್ರಿಗೆ ಪೂರ್ತಿ ಲಾಸ್ ಆಗಿಬಿಟ್ಟೈತಿ. ಅವ್ರ ಹೊಟ್ಟೆ ಈಗ ಯಾರು ಕೂಡ ಮಾತಾಡಂಗಿಲ್ಲ, ಗಪ್ಪ ಕೊತ್ತು ಬಿಟ್ಟಿರ್ತಾರ್ರಿ, ಅವ್ರಿಗೆ ಏನು ಹೇಳ್ಬೇಕ್ರಿ? ಅವ್ರನ್ನೊಂದ್ಸಲಿ ಅಂದರೆ ರಾಯಬಾಗಲ್ಲಿ ನಿಯರೆಸ್ಟ್ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ನಮ್ಮ ಎಸ್ ಡಿ ಎಂ ಹಾಸ್ಪಿಟಲ್ಗೆ ಆದರೂ ಕರ್ಕೊಂಡು ಬನ್ನಿ. ಇಲ್ಲೆಲ್ಲ ತೋರಿಸಿದಾರ್ರಿ. ಒಂದ್ಸಲ ನಮ್ಮ ಆಸ್ಪತ್ರೆ ಕರ್ಕೊಂಡು ಬನ್ನಿ, ಒಂದ್ಸಲ ಡೀಟೇಲ್ ಆಗಿ ನೋಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಣ. ಓಕೆ, ನಮಸ್ಕಾರ. ಹಾಂ, ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ. ಹಾಂ ಹೇಳಿ. ಹಲೋ, ಹೇಳ್ರಿ. ಹಲೋ, ಐನಾಪುರದ್ರಿ, ಮುರುಗಪ್ಪ ಮಾಲಗಾರ್ ಮಾತಾಡಿದ್ರಿ. ಹೇಳ್ರಿ ಮುರುಗಪ್ಪ. ಹಾ, ಖಿನ್ನತೆ ಮತ್ತು ಮಾನಸಿಕ ಇವ ಎರಡು ಕೂಡಿ ಆ ವ್ಯಕ್ತಿಗೆ ಆಗಿದ್ರೆ ಅವನೇ ಫೈನಲ್ ಮಾಡಿ ಆತ್ಮಹತ್ಯೆ ಮಾಡ್ಕೋತಾನೇನ್ರಿ? ಅದೇ, ಅವರು ಮಾಡ್ಕೊಳ್ಳೋಕಿನ್ನ ಮುಂಚೆ ಅವ್ರ ಜೊತೆಗಿರೋರು ಕುಟುಂಬದವರಾಗ್ಲಿ ಫ್ರೆಂಡ್ಸ್ ಇರಲಿ ಆ ಥರ ಸ್ವಲ್ಪ ಈಗ ಒಬ್ಬರೇ ಕುಂತಾರ, ಜಾಸ್ತಿ ಮಾತಾಡ್ತಿಲ್ಲ, ಮೊದಲಿನಕ್ಕಿಂತ ಅವರು ನಡವಳಿಕೆ ಸ್ವಲ್ಪ ಬೆರೀತಾ ಇಲ್ಲ, ಯಾರ ಜೊತೆ ಊಟ ಕಡಿಮೆ ಮಾಡಕತ್ತಾರ, ನಿದ್ದೆ ಕಡಿಮೆ ಮಾಡಕತ್ತಾರ, ಆ ಥರ ಸಮಸ್ಯೆಗಳು ಕಂಡು ಬಂದಲ್ಲಿ ನೀವು ಆದಷ್ಟು ಜಲ್ದಿ ನೀವು ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರು ಆರಾಮಾಗ್ತಾರೆ. ಹಾಂ, ನಮಸ್ಕಾರ. ನಮಸ್ಕಾರ, ಹೇಳಿ. ಹೇಳಿ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಾನು ರಾಯಬಾಗ ತಾಲೂಕು ಮುಗುಳ್ಕೋಟದಿಂದ ಶಿವಲಿಂಗ ಹೇಮಂತ್ ಮಾತಾಡೋದು ಸರ್. ಹೇಳ್ರಿ ಶಿವಲಿಂಗ. ಡಾಕ್ಟರ್ ಅವ್ರಿಗೂ ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ನಂದೊಂದು ಪ್ರಶ್ನೆ ಏನಂದ್ರೆ ರೀ, ಆತ್ಮಹತ್ಯೆಗೆ ಈಗ ದೇವ್ರ ಮೊರೆ ಹೋಗಾರಲ್ರಿ ಸರ್, ಅಂದ್ರೆ ಅದು ಕೂಡ ಒಂದು ಚಿನ್ನತಿಗೆ ಒಂದು ಲಕ್ಷಣ ಆಗ್ಬೋದು ಅಂದ್ರೆ, ಅಂದ್ರೆ ಈಗ ದೇವ್ರಿಗೆ ಕೌಲ್ ಹತ್ತದು, ದೇವ್ರ ಪರ್ಮಿಷನ್ ತಗೋ ಹಿಂಗ್ ಮಾಡ್ತಾರಲ್ರಿ, ಅದೊಂದು ಆತ್ಮಹತ್ಯೆ, ಅದೊಂದು ಚಿನ್ನತಿಗೆ ಒಂದು ಲಕ್ಷಣ ಆಗ್ಬೋದನ್ರಿ? ಅಂದ್ರೆ ಒಂದೊಂದ್ಸಲ ನಾವ್ ಅದ್ ಎದಕ್ ಹಿಂಗ್ ಮಾಡ್ತಾ ಇದ್ದೀವಿ, ಅವ್ರು ಆತ್ಮವಿಶ್ವಾಸ ಮೇಲೆ ಅವ್ರಿಗೆ ವಿಶ್ವಾಸ ಇರಂಗಿಲ್ಲ, ಅದು ಒಂದು ಅಂದ್ರೆ ಒಂದೊಂದ್ಸಲ ಅವ್ರಿಗೆ ಎದಕ್ ಈ ತರ ಆಗ್ತಾ ಇದೆ ಅನ್ನೋ ಒಂದು ಸಮಸ್ಯೆಗೆ ಪರಿಹಾರ ಸಿಗದೆ ಇದ್ದಾಗ ಅವರು ದೇವ್ರ ಮೊರೆ ಹೋಗೋದು, ದೇವ್ರ ಬಗ್ಗೆ ಏನಾದ್ರು ಪೂಜೆ ಮಾಡಿಸೋದು ಆ ತರ ಮಾಡಿಸ್ತಾರೆ. ನಾವ್ ಹೇಳೋದಿಷ್ಟೇ, ಅವ್ರು ಏನ್ ಮಾಡಿಸ್ತಾ ಇರ್ತಾರೆ ಅದು ಮಾಡಿಸ್ಲಿ, ಬಟ್ ಅದ್ರ ಜೊತೆಗೆ ಬಂದು ಬೇಗ ಒಬ್ರು ಡಾಕ್ಟರ್ ಹತ್ರ ಭೇಟಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರು ಅಂತ ಹೇಳಿದ್ರೆ ಅದು ಇಂಪ್ರೂವ್ಮೆಂಟ್ ಸ್ವಲ್ಪ ಫಾಸ್ಟ್ ಆಗ್ತದೆ. ಸರ್ ಇನ್ನೊಂದು ಪ್ರಶ್ನೆ ರೀ, ಈ ಈ ಸಲದ ದೇಹ ವಾಕ್ಯ ರೀ ಕ್ರಿಯೇಟಿವ್ ಹೋಪ್ ಅದು ಮೊನ್ನೆ ಗೊತ್ತಲ್ರಿ ಪ್ಲೀಸ್ ರಿಪೀಟ್. ಅಂದ್ರೆ ಕ್ರಿಯೇಟಿಂಗ್ ಹೋಪ್ ಥ್ರೂ ಆಕ್ಷನ್, ಅಂದ್ರೆ ನಾವು ಮಾಡಕ ನಾವು ಥ್ರೂ ಆಕ್ಷನ್ ಕ್ರಿಯೇಟಿಂಗ್ ಹೋಪ್ ಥ್ರೂ ಆಕ್ಷನ್ ಥ್ರೂ ಆಕ್ಷನ್ ಥ್ರೂ ಆಕ್ಷನ್. ಮಾಹಿತಿಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಲೋ. ಹಾ ಹೇಳ್ರಿ. ನಮಸ್ಕಾರ ರೀ. ಹೇಳ್ರಿ. ನಾವು ಹುಣಗುಂದ ಅನ್ಸಿನ ಸಮಿತಿಯಿಂದ ಅನುರಾಧ ಮಂಗಳಗುಡ್ಡ ಅಂತ ಮಾತಾಡದ್ರಿ. ಹೇಳ್ರಿ. ಈಗ ಹುಡ್ರು ಇಷ್ಟ ದಿನ ಸಾವು ಸಿದಿ ಕೊಟ್ಟು ಈಗ ಇದು ಚಲೋ ಆಗ್ಯಾವನ್ರಿ? ಆ ಮಕ್ಕಳಿಗೆ ಈಗ ಅದು ಒಂಥರ ಮಾನಸಿಕ ಇದಾಗ್ಬಿಟ್ಟತಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕಾಯ್ತ್ರಿ. ಈಗ ಮಕ್ಕಳು ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಸಾಲಿಗೆ ಹೋಗಿಲ್ಲ, ಈಗ ಮತ್ತೆ ವಾಪಸ್ ಸ್ಟಾರ್ಟ್ ಮಾಡೋದಂದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಹಾ, ಸೊ ಈಗ ಮುಖ್ಯವಾಗಿ ನಾವು ಫಸ್ಟ್ ಏನಂತ ಹೇಳಿದ್ರೆ ಅವ್ರ ಮೊಬೈಲ್ ಆನ್ಲೈನ್ ಕ್ಲಾಸಸ್ಸಿಂದ ಈಗ ಮತ್ತೆ ಎಲ್ಲ ಹುಡುಗರ ಜೊತೆ ಹೋಗಿ ವಾಪಸ್ ಕ್ಲಾಸಲ್ಲಿ ಕೂತ್ಕೊಳ್ಳೋದು ಸ್ವಲ್ಪ ಒಂದೆರಡು ತಿಂಗಳು ಟೈಮ್ ತಗೊಳುತ್ತೆ ಅಡ್ಜಸ್ಟ್ ಆಗೋಕ್ಕೆ. ಸೊ ಈ ಟೈಮಲ್ಲಿ ನಾವೇನು ನೋಡಬೇಕು ಅಂತ ಹೇಳಿದ್ರೆ, ಮಗು ಪದೇ ಪದೇ ನಾನು ಶಾಲೆಗೆ ಹೋಗಲ್ಲ ಅಂತ ಹೇಳಿ ಶಾಲೆ ಬಿಡೋದು, ತುಂಬ ಹೊಟ್ಟೆ ನೋವು, ತಲೆನೋವು, ಅಥವಾ ನನಗೇನು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ಅಂತ ಹೇಳೋದು, ಅಥವಾ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೋಪ ಸಿಟ್ಟು ಆ ಥರ ಮಾಡ್ಕೊಳ್ತಾ ಇದ್ದಾರೆ, ನೀವು ಆವಾಗ ಸ್ವಲ್ಪ ಅದು ಖಿನ್ನತೆ ಲಕ್ಷಣ ಆಗಿರ್ಬೋದು ಚಿಕ್ಕ ಮಕ್ಕಳಲ್ಲಿ. ಸೊ ನೀವು ಆವಾಗ ಕರ್ಕೊಂಡು ಬರಬೇಕಾಗ್ತದೆ. ಇಲ್ಲ, ನನ್ನ ಪ್ರಕಾರ ಸಾಕಷ್ಟು ಹುಡುಗರಲ್ಲಿ ಈ ಥರ ನೀವು ಹೇಳೋ ಥರ ಪ್ರಾಬ್ಲಮ್ ಇರ್ತದೆ, ಒಂದು ತಿಂಗಳಲ್ಲಿ ಅದು ಸರಿ ಆಗ್ತದೆ ಅಂತ. ನನ್ನ ಪ್ರಕಾರ ಒಂದು 15-20 ದಿನ, ಯಾಕಂದ್ರೆ ಈಗ ಹೊಸ ಈಗ ಈ ತಿಂಗಳಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಒಂದು 2-3 ವಾರದಲ್ಲಿ ಸರಿ ಆಗ್ತದೆ ಅಂತ. ಆಮೇಲೆ ಧಾರಾವಾಹಿ ನೋಡ್ತಿರ್ತಾರ್ರಿ, ಬರೀ ಅದಾದ್ರ ನೆನಪು ಉಳಿತೈತಿ, ಓದಿದ್ದಾದ್ರ ನೆನಪು ಉಳಿಯಲ್ಲ ಅಂತಿರ್ತಾರ್ರಿ. ಅದು ಸ್ವಲ್ಪ ಅವ್ರಿಗೆ ಟೈಮ್ ಟೇಬಲ್ ಹಾಕಿ ನೀವು ಆ ಟೈಮಲ್ಲಿ ಸ್ವಲ್ಪ ಓದಿಸ್ಲಿಕ್ಕೆ ಅವ್ರಿಗೆ ನೀವು ಜಾಸ್ತಿ ಎಫರ್ಟ್ಸ್ ಹಾಕ್ಬೇಕಾಗ್ತದೆ. ತುಂಬಾ ಥ್ಯಾಂಕ್ಸ್ ಸರ್ರಿ, ಬಹಳ ಇದು ಸಿಕ್ತರಿ ಮಾಹಿತಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಸರ್, ನಮಸ್ತೆ. ಹೇಳಿ. ನಮ್ಮ ಹೆಸರು ವಿದ್ಯಾ ಅಂತ. ಹೇಳಿಮ್ಮ. ನಂಗೆ ಸ್ವಲ್ಪ ಏನಾದ್ರು ಆದ್ರೂ ಬೇಜಾರಾದ್ರು ಬಹಳ ದುಃಖ ಆಗ್ತೈತಿ, ಬಟ್ ನಮ್ಮ ಮನ್ಯಾಗ ಅದೆಲ್ಲ ಇಲ್ಲಿ ಅಳ್ಬೇಡ ಹಂಗ ಹೇಳ್ತಾರ್ರಿ, ಯಾಕ ನಂಗೆ ಹಿಂಗಾಗ್ತೈತಿ ಏನು ಗೊತ್ತಿಲ್ಲ. ಆಮೇಲೆ ನಂಗೇನಾದ್ರು ಹಿಂಗೆಲ್ಲ ಬೇಜಾರು ಮಾಡ್ದಂಗ ಮನೆ ಬಿಟ್ಟು ಹೋಗ್ಬೇಕಾ ಹಿಂಗೆಲ್ಲ ಅನಿಸ್ಬಿಡ್ತೈತ್ರಿ. ಈಗ ನಿಮ್ಮ ವಯಸ್ಸು ಎಷ್ಟು ಹೇಳಿ? 26. ಈಗ ಯಾವಾಗಲೂ ಈ ಥರ ನಿಮ್ಮ ಸ್ವಭಾವ ಮುಂಚೆಯಿಂದನೂ ಇದೇ ಥರ ಇರೋದೆಯಾ, ಅಥವಾ ಇತ್ತೀಚೆಗೆ ನೀವು ಈ ಬದಲಾವಣೆಯನ್ನು ನೋಡಿದ್ದೀರಾ? ಇತ್ತೀಚೆಗೆ ರೀ ಸರ್. ಹಾಗಿದ್ದರೆ ಒಂದ್ಸಲ ಡೀಟೇಲ್ ಆಗಿ ಇವ್ಯಾಲ್ಯೂಯೇಷನ್ ಮಾಡಬೇಕಾಗ್ತದೆ. ನೀವು ಯಾವ ಊರಲ್ಲಿರೋದು, ಒಂದ್ಸಲ ಡಾಕ್ಟರ್ನ ಬಂದು ಭೇಟಿಯಾಗಿ. ಓಕೆ. ಹಲೋ, ನಮಸ್ಕಾರ. ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಡಾಕ್ಟ್ರೇ, ಈಗ ನೀವು ಆ್ಯಂಟಿ ಡಿಪ್ರೆಷನ್ ಮಾತ್ರೆಗಳನ್ನು ಈ ರೋಗಿಗಳಿಗೆ ಅಥವಾ ಖಿನ್ನತೆಯಿಂದ ಬಳಲ್ತಾ ಇರುವಂಥವ್ರಿಗೆ ಕೊಡ್ತೀರಿ, ಅದರಿಂದ ಬೇರೆ ಏನಾದರೂ ಅಡ್ಡಪರಿಣಾಮಗಳೇನಾದರೂ ಆಗುವಂಥ ಸಾಧ್ಯತೆಗಳು ಅದನ್ನು ಹೇಗೆ? ಈಗ ಆ್ಯಂಟಿ ಡಿಪ್ರೆಸೆಂಟ್ಸ್ ಅಲ್ಲಿ ನಾವು ಆಲ್ರೆಡಿ ನೋಡಿದ ಪ್ರಕಾರ ಒಂದು 7-8 ಬೇರೆ ಬೇರೆ ವಿಧದ ಆ್ಯಂಟಿ ಡಿಪ್ರೆಸೆಂಟ್ಸ್ ಬರ್ತದೆ. ಆದರೆ ನಾವು ಡೇ ಯೂಶ್ವಲಿ ಯೂಸ್ ಮಾಡುವಂಥ ಆ್ಯಂಟಿ ಡಿಪ್ರೆಸೆಂಟ್ಸಲ್ಲಿ ಅಷ್ಟೇನು ಸೀರಿಯಸ್ ಪ್ರಾಬ್ಲಮ್ಸ್ ಆಗುವಂಥ ಯಾವುದೂ ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರೆಗಳ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ. ನಾವು ಅದಕ್ಕೇ ನಾವು ಮುಖ್ಯವಾಗಿ ಪೇಷಂಟ್ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಜೊತೆ ಫಸ್ಟ್ ಡಿಸ್ಕಸ್ ಮಾಡಿ ಅವ್ರಿಗೆ ನಾವು ಆದಷ್ಟು ಕಡಿಮೆ ಡೋಸಲ್ಲಿ ಸ್ಟಾರ್ಟ್ ಮಾಡಿ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಕೆಲವೊಂದು ಶುರು ಮಾಡಿದ ಫಸ್ಟ್ ಒಂದು ವಾರದಲ್ಲಿ ಸ್ವಲ್ಪ ಆ್ಯಸಿಡಿಟಿ ಮತ್ತು ಸ್ವಲ್ಪ ವಾಂತಿ ಬಂದಂಗೆ ಅನಿಸೋದು, ಸ್ವಲ್ಪ ತಲೆನೋವು ಬರೋದು, ಈ ಥರ ಮೈಲ್ಡ್ ಸೈಡ್ ಎಫೆಕ್ಟ್ಸ್ ಕೆಲವೊಬ್ಬರಲ್ಲಿ ಕಂಡು ಬರ್ತದೆ. ಅದನ್ನು ಬಿಟ್ಟರೆ ಬೇರೆ ಆ ಥರದ್ದೇನು ಮೇಜರ್ ಸೈಡ್ ಎಫೆಕ್ಟ್ಸ್ ಏನು ಇರುವುದಿಲ್ಲ. ನಾವು ರೆಗ್ಯುಲರ್ ಮಾನಿಟರ್ ಮಾಡ್ತಾ ಇರೋದ್ರಿಂದ ಅದನ್ನ ನಾವು ಫಾಲೋಅಪಲ್ಲಿ ನೋಡ್ತಾ ಇರ್ತೇವೆ, ಕಂಟ್ರೋಲ್ ಮಾಡ್ಬೋದು. ಹೌದು ಹೌದು. ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಾ ಹಲೋ ರೀ, ನಮಸ್ಕಾರ ರೀ. ನಾನು ಕೃಷ್ಣರೆಡ್ಡಿ ಇಬ್ರಾಹಿಂಪುರ ಸಾಕಿ ನಾವಳ್ಳಿ ಅಂತಾರೆ. ಹೇಳ್ರಿ. ಏನಿಲ್ರಿ, ಈಗ ಭಯಂಕರ ಏನಾದರೂ ಮಕ್ಕಳು ತಪ್ಪು ಮಾಡಿದಾಗ ಭಯಂಕರ ಸಿಟ್ಟು ಬರ್ತದ್ರಿ. ಸಿಟ್ಟು ಬಂದ ಹೊತ್ತಿನೊಳಗ ಮುಂದ ಏನಾಗತ್ರಿ, ಒಂದ್ 5-10 ಮಿನಿಟ್ನೊಳಗ ಟೆನ್ಷನ್ ಆಗಿ ಒಂಥರ ತಲೆನೋವು ಬಂದಂಗ ಆಗುದು, ಹಿಂಗಾಗುದು ಆಗತ್ರಿ, ಒಂದ್ ಸ್ವಲ್ಪ ಮೈ ನಡುಕ ಬಂದಂಗ ಆಕತ್ರಿ. ಇದು ಏನಾದ್ರೂ ಇದು ಮಾನಸಿಕ ಅಥವಾ ಬಿಪಿ ಗುಳಿಗೆ ತಗೊಂತೇವಲ್ಲ ಆ ಬಿಪಿ ಪರಿಣಾಮ ಅಂತ ನಿಮ್ಗೆ ಕೇಳಾಕತ್ರಿ. ಬಿಪಿ ಎಷ್ಟು ದಿನಕ್ಕೆ ಒಂದ್ಸಲ ಚೆಕ್ ಮಾಡಿಸ್ತಾ ಇರ್ತೀರಿ? ಬಿಪಿ ಈಗ ಗುಳಿಗೆ ತಗೊಂತೇವಲ್ರಿ, ನಾರ್ಮಲ್ ಆಗಿರ್ತೈತ್ರಿ, 140-80 ಹಿಂಗಿರ್ತದ ಸರ, ಒಂದೊಂದ್ ಸಲ 130 ಇರ್ತದ ಸರ್ ಟ್ಯಾಬ್ಲೆಟ್ಸ್. ಸೊ ಈಗ ಶುರು ಮಾಡ್ಲಿಕ್ಕೆ ನೀವು ಒಂದ್ ಕೆಲಸ ಮಾಡ್ಬೋದು, ಒಂದು ಊಟದಲ್ಲಿ ಸ್ವಲ್ಪ ಉಪ್ಪನ್ನ ಕಡಿಮೆ ಬಳಸಿ, ಬೇರೆ ಮೇಲೆ ಉಪ್ಪಿನಕಾಯಿ ಆಗ್ಲಿ ಕರ್ದಿದ ಪದಾರ್ಥ ಆಗ್ಲಿ ಆದಷ್ಟು ಕಡಿಮೆ ಮಾಡಿ, ರೆಗ್ಯುಲರ್ ಸ್ವಲ್ಪ ವಾಕಿಂಗ್ ಮತ್ತೆ ಯೋಗ ಮಾಡಿ ಮಾಡಿಬಿಟ್ಟು, ಇದು ಮಾಡೋದ್ರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಮತ್ತು ಕೋಪ ಕಡಿಮೆ ಆಗ್ತಿದೆಯಾ ನೋಡಿ. ಆ ಥರ ಏನು ನಿಮಗೆ ಚೇಂಜ್ ಅನಿಸ್ತಾ ಇಲ್ಲ, ಚಿಕ್ಕ ಚಿಕ್ಕ ವಿಷಯಗಳಿಗೆ ಭಾಳ ಕೋಪ ಬರ್ತಾ ಇದೆ ಇನ್ನು ಅಂತ ಹೇಳಿದ್ರೆ ಒಂದ್ಸಲ ಬಂದು ಭೇಟಿಯಾಗಿ. ಯೋಗ ಒಂದು ಪ್ರಾಕ್ಟೀಸ್ ಮಾಡಿ ನೋಡೋಣ. ಯೋಗ ಅಂದ್ರೆ ಏನು ಸರ್, ಯಾವ ಟೈಪ್ ಯೋಗ ಮಾಡಬಹುದು? ಸಿಂಪಲ್ ಆಸನಗಳಿರುತ್ತಲ್ಲ, ಸೂರ್ಯ ನಮಸ್ಕಾರ ಇರ್ಬೋದು ಅಥವಾ ಯಾವ್ದಾದ್ರು ಅದರ್ ಬೇರೆ ಜಸ್ಟ್ ವಜ್ರಾಸನ ಮತ್ತೆ ಅದರ ಆಸನಗಳು ಮಾಡಿ, ಅದ್ರ ಜೊತೆಗೆ ಪ್ರಾಣಾಯಾಮ ಮಾಡಿ. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಲೋ, ಹೇಳಿ ಸರ್. ನಾವು ಬಾಗಲಕೋಟೆ ನವನಗರದಿಂದ ಮಹೇಶ್ ಮರೇಶ್ವರ ಅಂತ. ಹೇಳ್ರಿ ಮಹೇಶ್. ಹಲೋ, ಹೇಳ್ರಿ ಹೇಳ್ರಿ, ಕೇಳ್ತಾ ಇದೆ ಹೇಳ್ರಿ ಸರ್. ನನಗೆ ಸ್ವಲ್ಪ ಕ್ಷೀಣತೆ ಬಹಳ ಕಾಡ್ತಾ ಇದೆ. ಅದು ಬೆಳಗ್ಗೆ ಆದ ತಕ್ಷಣ ಒಮ್ಮೆ ಇದು ಆಗ್ಬಿಡುತ್ತೆ, ಕ್ಷೀಣತೆ ಆಗ್ಬಿಡುತ್ತೆ ಮಹೇಶ್ ಸರ್. ಇವಾಗ ನಮ್ಗೆ ಯಾವಾಗಿಂದ ಈ ತರ ಆಗ್ತಾ ಇದೆ? ಇದು ಒಂದ್ ತಿಂಗಳಿಂದ ಆಯ್ತು ಸರ್. ಇವಾಗ ಅದೇ, ಅದರಿಂದ ನಿಮಗೆ ನಿದ್ರೆ ತುಂಬಾ ತೊಂದರೆ ಆಗೋದು ಅಥವಾ ಊಟದಲ್ಲಿ ಸೇರ್ತಾ ಇಲ್ಲ? ಹೌದು ಮೇಡಮ್, ಹೌದು ಹೌದು ಸರ್, ನಿದ್ರೆ ಆಗಲ್ಲ ನನಗೆ. ಆ ತರ ಇದ್ರೆ ಒಂದ್ಸಲ ನೀವು ಐದರ್ ನವನಗರ ಅಂದ್ರೆ ಬಾಗಲಕೋಟಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಎಲ್ಲಾದ್ರೂ ಹೋಗ್ಬೋದು, ಇಲ್ಲಾಂದ್ರೆ ಒಂದ್ಸಲ ನಮ್ಮ ಎಸ್ ಡಿ ಎಂ ಆದ್ರೂ ಬಂದು ಭೇಟಿಯಾಗಿ. ಓಕೆ, ಸ್ವಲ್ಪ ಖಿನ್ನತೆ ಸಮಸ್ಯೆಗಳು ಇದೆ ಅಂತ ಅನ್ಸುತ್ತೆ. ಓಕೆ ಸರ್. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಲೋ ಹೇಳ್ರಿ ಹೇಳ್ರಿ. ನಮಸ್ತೆ ಸರ್, ನಾನು ಅಗ್ರಿಯಿಂದ ಮಾತಾಡ್ತೇನೆ, ಹಾವೇರಿ ಅಗ್ರಿಯಿಂದ. ಕಸ್ತೂರಮ್ಮ ಅಂತ ಹೇಳ್ರಿ. ಕಸ್ತೂರಮ್ಮ ಸರ, ನನಗೆ ಈಗ 61 ಮುಗಿದು 62 ವರ್ಷ ಶುರು ಆಗೈತೆ ಸರ. ಹೇಳಿ. ನಾನು ಇದನ್ನ ಮಾಡ್ಬೋದಾ ಸರ್, ಯೋಗನ? ಯೋಗ ಮಾಡ್ಬೋದು, ಬಟ್ ಯಾವುದು ಯೋಗ ನಿಮ್ಗೆ ಜಾಯಿಂಟ್ಸ್ ಎಲ್ಲ ಸ್ವಲ್ಪ ತೊಂದರೆ ಇದ್ರೆ, ಮಂಡಿ ನೋವು ಆ ಥರ ಇದ್ರೆ, ಯಾರಾದರೂ ಒಬ್ರು ಯೋಗ ಟೀಚರ್ ತೊಗೊಂಡು ಫಸ್ಟ್ ಒಂದ್ಸಲ ಯಾವ ಯೋಗಾಸನ ಮಾಡೋಕ್ಕಾಗುತ್ತೆ ಅಂತ ಅವ್ರು ಸೂಪರ್ವಿಷನಲ್ಲಿ ಮಾಡಿ. ಯಾಕಂದರೆ ಏಜ್ ಆಗ್ತಾ ಹೋದಂಗೆ ಸ್ವಲ್ಪ ಜಾಯಿಂಟ್ಸ್ ಪೇನ್ ಬರ್ಬೋದು, ಅದರಿಂದ ಸ್ವಲ್ಪ ಮಾಡೋದು ಕಷ್ಟ ಆಗುತ್ತೆ. ಯಾವ ಯೋಗ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಒಂದ್ಸಲ ಯೋಗ ಟೀಚರಿಂದ ಕಲ್ತ್ಕೊಂಡ್ಬಿಟ್ಟು ಮಾಡೋದು ಒಳ್ಳೇದು. ಆ ಥರ ಏನು ತೊಂದರೆ ಇಲ್ಲ, ಅಂದರೆ ಅದಕ್ಕೆ ಕೆಲವೊಂದು ಆಸನಗಳು ಮಾಡೋಕ್ಕಾಗುತ್ತೆ, ಅದನ್ನು ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಪ್ರಾಣಾಯಾಮ ಮಾಡ್ಬೋದು, ಬೇರೆ ಆಸನಗಳು ಅವ್ರು ಕಲಿಸ್ಕೊಡ್ತಾರೆ. ಅಂದ್ರೆ ಒಬ್ರು ಏನಿದ್ರು ಅಂದ್ರೆ ಯೋಗ ತಜ್ಞರು ಒಮ್ಮೆ ಕಳೆದ ವರ್ಷ ಯೋಗ ತಜ್ಞರದ್ದು ಹಿಂಗ್ ಮಾತು ಒಂಥರ ಸ್ವಲ್ಪ ಇದು ಮಾತಿ ಕೊಡ್ತಿದ್ರು ಆಕಾಶವಾಣಿಯ ಮುಖಾಂತರ. ಅವಾಗ ಅವ್ರ ನಂಬರ್ ಕೂಡ ಹೇಳಿದ್ರು, ಬೆಂಗಳೂರವ್ರವ್ರು ಅವ್ರ ನಂಬರ್ ಹೇಳಿದ್ರೆ ಅದನ್ನ ಪಟ ಪಟ ಹೊಡೆದ್ ಬಿಟ್ಟು ನಾನು ಅವ್ರನ್ನ ಕೇಳಿದ್ರೆ ನಿಮ್ಗೆ ಎಷ್ಟು ವಯಸ್ಸು ಅಂದ್ರೆ, ನನಗೆ 61 ಇತ್ತು ಕಳೆದ ವರ್ಷ, 61 ನಡೀತಿತ್ತು ಸರ್ ನನಗೆ 61 ಅಂದ್ರೆ. ನೀವು ವಯಸ್ಸಾದ ಮಾಡಿದ್ರೆ ಆತರ ಏನು ಅಪ್ಪರ್ ಏಜ್ ಲಿಮಿಟ್ ಇರೋದಿಲ್ಲ ಯೋಗ ಮಾಡ್ಲಿಕ್ಕೆ. ಸೊ ಕೆಲವೊಂದು ಆಸನಗಳು ಈಸಿ ಇರುವಂತ ಮಾಡಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಲೋ, ನಮಸ್ತೆ ಸರ್. ಹೇಳಿ. ಬಿಜಾಪುರಿಂದ ಮುಸ್ತಫಾ ಅಂತ ಮಾತಾಡ್ತೀರಾ ಸರ್? ಹೇಳ್ರಿ ಮುಸ್ತಫಾ. ಸೈಕೋಟಿಕ್ ಡಿಪ್ರೆಷನ್ ಮತ್ತು ಸೈಕೋಸಿಯಾಕ್ ಇರುವ ವ್ಯತ್ಯಾಸ ಏನು? ಸೈಕೋಟಿಕ್ ಡಿಪ್ರೆಷನ್ ಮತ್ತು ಸೈಕೋಸಿಯಾ ಅದೆರಡು ಬೇರೆ ಬೇರೆ ಕಾಯಿಲೆಗಳಾಗುತ್ತೆ. ಸೊ ಸೈಕೋಟಿಕ್ ಡಿಪ್ರೆಷನ್ ಅಂತಂದ್ರೆ ಡಿಪ್ರೆಷನ್ ಈ ತರ ಡಿಪ್ರೆಷನ್ ಅಥವಾ ಈ ಬೇಜಾರು ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಹೋದಂಗೆ ಕೆಲವೊಂದ್ಸಲಿ ಭಯ ಆತಂಕ ಶುರುವಾಗಿ ಯಾರೋ ನಮ್ಮನ್ನ ತೊಂದರೆ ಮಾಡ್ತಿದ್ದಾರೆ, ಯಾರೋ ನಮ್ಮನ್ನ ಕೊಲ್ಲಿಗೆ ಬರ್ತಾ ಇದ್ದಾರೆ, ಈ ಥರ ಯೋಚನೆಗಳು ಬಂದಾಗ ಅದನ್ನ ನಾವು ಸೈಕೋಟಿಕ್ ಡಿಪ್ರೆಷನ್ ಅಂತ ಹೇಳ್ತೇವೆ. ಓಕೆ ಡಾಕ್ಟ್ರೆ, ಸಾಕಷ್ಟು ಪ್ರಶ್ನೆಗಳಿವೆ ಆದರೆ ಸಮಯ ಓಡ್ತಾ ಇದೆ. ಖಿನ್ನತೆ ಮತ್ತು ಆತ್ಮಹತ್ಯೆ ಈ ವಿಷಯವಾಗಿ ಈ ವಾರದ ಕಾರ್ಯಕ್ರಮವನ್ನು ನೀಡಿದಂಥವರು ಡಾಕ್ಟರ್ ಅರುಣ್ ವಿಜಯ್ ಗಡದವರು. ಇವರು ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಲಭ್ಯ ಇರ್ತಾರೆ. ಇನ್ನು ದೂರವಾಣಿ ಸಂಖ್ಯೆ 0836-2477-88-7. ಇನ್ನು ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836-2477-77. ಇನ್ನು ಈ ವಾರದ ಪ್ರಶ್ನೆ, ಖಿನ್ನತೆಯ ಸಾಮಾನ್ಯ ರೋಗ ಲಕ್ಷಣಗಳು ಯಾವುವು? ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ.